50% ದೇವಿಣಿ ತಳಿ ಹಾಗೂ 50% HF ತಳಿ ರಕ್ತ ಗುಣಧರ್ಮ ಹೊಂದಿರುವಂಥ ಮೊದಲನೆಯ ಸಂತತಿಯ ಆಕಳಿಗೆ ಅದು ಬೆದೆಗೆ ಬಂದಾಗ ಉಪಯೋಗಿಸಬೇಕು. ಆಗ ಹುಟ್ಟುವ ಕರುವಿನಲ್ಲಿ 37.5% ದೇವಿಣಿ ಹಾಗೂ 62.5% HF ತಳಿಯ ರಕ್ತದ ಗುಣಧರ್ಮ ಇರುತ್ತೆ. ಹಾಲು ಕೊಡುವ ಸಾಮರ್ಥ್ಯ ಇಂತಹ ಆಕಳುಗಳಲ್ಲಿ ಹೆಚ್ಚಾಗಿರೋದಲ್ಲದೆ ನಮ್ಮ ವಾತಾವರಣಕ್ಕೆ ಅವು ಚೆನ್ನಾಗಿ ಹೊಂದಿಕೊಳ್ತವೆ. ಹಾಲಿನ ಇಳುವರಿಯನ್ನು ಕೇವಲ ಊಹೆ ಮಾಡಿ ಗಬ್ಬದ ಹಸುವನ್ನು ಖರೀದಿ ಮಾಡೋದಕ್ಕಿಂತ ಈದ ಹಸುವನ್ನು ಕನಿಷ್ಠ 3 ಬಾರಿ ಹಿಂಡಿಸಿ ನೋಡಿ, ಅಂದರೆ ಬೆಳಗ್ಗೆ ರಾತ್ರಿ ಮರುದಿನ ಬೆಳಗ್ಗೆ ಹಿಂಡಿಸಿ ನೋಡಬೇಕು, ಆನಂತರ ಖರೀದಿ ಮಾಡಬೇಕು. ಉತ್ತಮ ಆರೋಗ್ಯವಂತ ಹೆಣ್ಣು ಕರು ಇದ್ದಾಗ ಆಕಳಿನ ಬೆಲೆ ಹೆಚ್ಚಾಗಬಹುದು. ಆದ್ದರಿಂದ ಹಸುಗಳನ್ನು ಖರೀದಿ ಮಾಡುವಾಗ ಖಾತ್ರಿ ಇರುವಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದಲೇ ಖರೀದಿ ಮಾಡಬೇಕು. ಹಸುವನ್ನು ಪಶುವೈದ್ಯರ ಪರಿಶೀಲನೆಯ ನಂತರ ಖರೀದಿ ಮಾಡುವುದು ಒಳ್ಳೆಯದು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಸಣ್ಣಾಟ ಸಂಖ್ಯಾ ಗಂಗಾ ಸಂವಾದ ಪ್ರಸ್ತುತಪಡಿಸುತ್ತಾರೆ ಚಿಕ್ಕೋಡಿ ತಾಲೂಕು ಕುಂಗಟೋಳಿಯ ಮಾರುತಿ ಕೇದಾರಿ ಕಮತೆ ಹಾಗೂ ಸಂಗಡಿಗರು. ನನ್ನ ಪ್ರಾಣ ಸೂತ್ರ ಗೊಂಬಿ ಅಂತ ಹೆಣ್ಣ ನಿನ್ನ ಬಣ್ಣ ಕಸರಿಲ್ಲ ಯಾತ್ರಾಗೇಣ ತೇಟ ಪಾತ್ರದಾಕಿ ಹಂಗ ಕಾಣಿಸ್ತಿ ಮಾತಾಡಾಕ ಒಂದ ಸರ್ತಿ ನಿನ್ನ ತೆಕ್ಕಿ ಹಾಯ ಹಂಗ ನನಗಾಗೈತಿ ಗಂಗಾ ಮತ್ತಾದ್ರೆ ಹೇಳ್ತೇನೆ ಕೇಳು ಗಂಗಾ ನಿನ್ನ ಮ್ಯಾಲ ನಂದ ಮನಸೈತೆ ಹಾಕೋರಿ ನಿನ್ನ ಮ್ಯಾಲ ನಂದ ಮನಸೈತೆ ಅನ್ನ ಕಂಡು ಎಲ್ಲ ಜೀವ ತುಂಬೈತೆ ಚರಗಿಡಿದು ಎಳೆದದ್ದು ಕೊಟ್ಟಿದೆ ಹಾ ಗಂಗಾ ನಿನ್ನ ಮ್ಯಾಲ ನಂದ ಮನಸೈತೆ ಹಾ ಪೂರಿ ನಿನ್ನ ಮ್ಯಾಲ ನಂದ ಮನಸೈತೆ ನನ್ನ ಕಂಡು ಎಲ್ಲ ಜೀವ ತುಂಬೈತೆ ಏನೇ ಗಂಗ ಒಂದು ಹಳದಿ ನೀರಿಗೆ ಹೋಗ್ಬೇಕಾದ್ರೆ ನನ್ನ ಮನೆ ಮುಂದೆ ಹಾದು ಹೋಗ್ತಿ ಅದು ಅಲ್ಲದ ಒಂದು ತೋಟಕ್ಕೆ ನಿನ್ನ ಗಂಡನ ಊಟ ಹೋಗ್ಬೇಕಾದ್ರೆ ನನ್ನ ಹೊಲದಾಗಿಂದ ಹಾದು ಹೋಗ್ತಿ ಅಲ್ಲೆಲ್ಲರೂ ಒಂದು ಗಿಡದ ಮರಿಗೆ ನಿಂತ್ಕೊಂಡ ನಿನ್ನ ಹೊತ್ಕೊಂಡ ಕೋತು ಹೋಗ್ತೇನೆ ಹಂಗೇನ ಅಪ್ಪನಾಗ ಬರಕ್ ಹೋಗ್ಬಿಡ ಪ್ರೇಮದಿಂದ ಕರಿತಾ ಇದ್ದೇನೆ ಸಂಘ ಹೇಳ್ತೀನಿ ಕೇಳಿ ಸಂಘ ಹೇಳುವಂತಲ್ಲ ಸಂಘ ಅಲ್ಲಿ ತಿಂದ ಮಂಗನ್ನಂಗ ಅಲ್ಲ ಕಿಸ್ತಿಯು ನೀ ಏನು ಸಂಗ ಇಲ್ಲಿ ನಿಂತ ನೋಡಿದ್ರೆ ಕಪ್ಪದ ಗುಡ್ಡ ಕಣ್ಣಿಗೆ ಬಾ ಚಂದ, ಅಲ್ಲಿ ಹೋದ್ರೆ ಕಲ್ಲೆಷ್ಟು ಮುಳ್ಳೆಷ್ಟು. ಸಂಗ ನಾಳೆ ಸುನ್ನಾ ತಿಂದ ಮಂಗ್ಯಾನಂಗ್ ಹಲ್ಕಿಸ್ತಿ ಆ ಕೋಸಂಗೆ ಪಕ್ಷರ ಬತ್ ನೋಡು. ಏನೇ ಗಂಗ, ನೀ ಎಷ್ಟೋ ತಪ್ಪಿಸ್ಕೊಂಡು ಹೋದ್ರು ನಿನ್ನ ಹೋದ್ರಣ ಸಂಖ್ಯಾತ ಕರಿ, ಇಲ್ಲಾದ್ರ ಇದಾಗಿ ಗಿಡದಾಗ ಜಿಗಿದಾಡು ಮಂಗ್ಯಾತ ಕರಿ. ಏನೋ ಮೈತ್ರಿ ಬಾಳಣ, ನಾವ್ ಹಾದ್ನಿ ನನ್ನ ಕಡೆಯಿಂದ ಆಗ್ಲಿಲ್ಲ, ನೀವ್ ಹಾದ್ನಿ ನಿನ್ನ ಕಡೆಯಿಂದ ಆಗ್ಲಿಲ್ಲ, ಇದಕ್ಕೆ ಬಂದ ಹೆಂಗ ಮಾಡುದಪ್ಪ? ಏನೋ ಮೈತ್ರ ಸಂಗಣ್ಣ, ಈ ಕೆಲಸ ಎಲ್ಲ ಬಿಟ್ಟು ಕೊಟ್ಟ ತೋಟದಾಗ ಶೆತ್ಕಿ ಮಾಡೋದು ಬಹಳ ಒಳ್ಳೇದ ಕಾಯ್ತ ನೋಡ. ಏನೋ ಮೈತ್ರಿ ಬಾಳಣ, ಈ ಕೆಲಸ ಜರ ಕರೆಕ್ಟ್ ಬಿಟ್ಟದಂಗಾದ್ರ ಹಂಗ ಹದಿನಾರು ಮಳೆ ಸಿರಿ ಬಿಟ್ಟದಲ್ಲ, ಹಂಗ ಸಿರಿ ಹುಡು ತಿರುಗಾಡ್ದಂಗ ಆಗ್ತೈತಿ. ಇದಕ್ಕೆ ಬಂದ ಏನ್ ಮಾಡ್ಬೇಕು ಹೇಳ್ಬೇಕಾಯ್ತು ನೋಡು. ಏನೋ ಮೈತ್ರ ಸಂಗಣ್ಣ, ಇದಕ್ಕೆ ನಮ್ಗೆ ಏನ್ ಗೊತ್ತಾಗಂಗಿಲ್ಲ, ಇದಕ್ಕೆ ನಿಮ್ಮ ಏನ್ರ ಹೇಳ್ಬೇಕಾಯ್ತು ನೋಡ್ರಿ. ಏನೋ ಮೈತ್ರಿ ಬಾಳಣ, ಈ ಊರಾಗ ಯಾರೇ ಸಾಲನೆ ಸಕ್ಕನ ಹೇಳಿದ್ರ ಅವ್ರನ್ನಾದ್ರ ಬೇಗನೆ ಕರ್ಕೊಂಡು ಬರುವಂತ ನಾವು. ಏನೋ ಮೈತ್ರ ಸಂಗಣ್ಣ, ನಾನಾದ್ರೂ ಒಳ್ಳೆ ಕರ್ಕೊಂಡ್ ಬರ್ತೇನೆ ನೋಡ್ರಿ. ಆ ನಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ಆ ನಾಡ ಕೋರಿವೆಲ್ಲ ಈ ನಾಡ ಕೋರಿವೆಲ್ಲ ದೇವಲೋಕ ಹೋಗಿ ನೋಡ್ಬೇಕು. ಏನೇ ಕೊರವ ಅಂಜಿ, ನೀವಾದ್ರೂ ಸಕ್ನ ಹೇಳ್ತಾರೇನ್ರಿ? ಅಲ್ಲೋ ನನ್ನ ಮಗನ ಸಕ್ನ ಹೇಳಕ್ ಅಲ್ಲಿಂದ ಇಲ್ಲಿಗೆ ಬಂದನೋಯಪ್ಪ. ಏನೇ ಕೊರವ ಅಂಜಿ, ಹಂಗಾದ್ರೆ ನಮ್ಮ ಮನೆ ತಕ್ಕ ಬರ್ತಾರೇನ್ರಿ? ಆಗ್ಲಪ್ಪ, ಬರ್ತಾನೆ, ನಡಿಲ್ಲ ನನ್ನ ಮಗನ. ಒಳ್ಳೆ ಬಂದ್ಬಿಡ್ರಲ್ಲ. ಹಾ ನಡಿಯಪ್ಪ. ಏನು ಹೋಮ್ ಐತ್ರಿ ಸಂಗಣ್ಣ, ನಿನ್ನೆ ಹೇಳಿಕೆ ಪ್ರಕಾರ ಸಾಲೋರ್ ಸಕ್ನ ಹೇಳಕಿನ ಕೊರವಂಜಿನ ಕರ್ಕೊಂಬಂದೆ ನೋಡು. ಏನೋ ಮೈತ್ರಿ ಬಾಳ, ಆ ಕೊರವಂಜಿ ಒಂದ ಎಲ್ಲಿದಾಳು? ಅಲ್ಲ ನಿನ್ನ ಬಲಭಾಗದಲ್ಲಿ ನೋಡು. ಏನೋ ಅಯ್ಯಪ್ಪ, ನಾನು ನನ್ನ ಮಗನ. ಏನೇ ಪರಮ, ಹಂಗಾದ್ರೆ ನನ್ನ ಸಕ್ನ ಆದ್ರೆ ಹೇಳ್ಬೇಕಾಯ್ತು ನೋಡು. ಅಲ್ಲೋ ನನ್ನ ಮಗನ ಸಕ್ನ ಹೇಳ್ಬೇಕಲ್ಲ. ಯಪ್ಪ ಏನು ಕೈ ನೋಡಿ ಹೇಳು, ಏನು ಕೌಡಿ ಒಗದ್ ಹೇಳೋ ನನ್ನ ಮಗನ. ಏನೇ ಕೊರವಂಜಿ, ಕೌಡಿ ಕೌಡಿ ನೋಡಿ ಒಗದ್ ಹೇಳ್ಬೇಕಾಯ್ತು ನೋಡು. ಕೌಡಿ ನೋಡಿ ಹೇಳಿ ನನ್ನ ಮಗನ, ತುಗ ಮಗನ ಈ ಕೌಡಿ ಆದ್ರೂ ಹಾಕೋ ಮಗನ. ಕೊರವಂಜಿ ನಾನಾದ್ರೂ ಹಾಕಿದೆ ನೋಡು. ಏನೋ ನನ್ನ ಮಗನ, ಮೂರ್ ಕಾಳು ಬಿದ್ದವ, ನಿನ್ನ ಬಾಳೆ ಬಾಳ ಮುರಾ ಬಟ್ಟೈತೋ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಕೊರವಂಜಿ ಬಂದ, ನಾನು ಜಲ ಬಾಳ ಮುರಾ ಬಟ್ಟೈತೆ ತಳು, ಅಕ್ಕನಾದ್ರೂ ಹೊರಗೆ ಹಾಕು ಅಂತ ನಾನು. ಏನೋ ಮೈತ್ರಿ ಸಂಗಣ್ಣ, ಈಗೆಲ್ಲ ಒಂದು ಮಾತು ಕೇಳ್ರೆ. ಹೌದು, ಇನ್ನೊಂದು ಮಾತಾ ಸೋಸಿ ಕೇಳೋಂತ. ಏನೇ ಕೊರವಂಜಿ, ಹಾ ಯಾಕೋ ಸೋಸಿ ಹೇಳ್ಬೇಕಾಯ್ತು ನೋಡು. ಯಾಕೋ ನನ್ನ ಮಗನ, ಇನ್ನೂ ಒಂದು ಮಾತು ಹೇಳ್ಬೇಕಲ್ಲ. ಈ ಕೌಡಿ ಅದ ಹಾಕೋ ನನ್ನ ಮಗನ. ಏನು ನನ್ನ ಮಗನ, ಏಳು ಕಾಳು ಬಿದ್ದಾವ, ನಿನ್ನ ಬಾಳೆ ಬಾಳ ಗೋಳೈತೋ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ನನ್ನ ಬಾಳೆ ಬಾಳ ಗೋಳೈತಾಳಾದ್ರೆ ಒಂದು ಹೊರಗೆ ಹಾಕು. ಏನೋ ಮೈತ್ರಿ ಸಂಗಣ, ಆಡ್ರ ಮೂರು ಮಾತ ಹುಡ್ರ ಮೂರು ಗುರಿ, ಇನ್ನ ಒಂದು ಮಾತು ಐತಿ, ನೀವು ಸೋಸಿ ಕೇಳ್ಬೇಕಾಯ್ತು ನೋಡು. ಏನೇ ಕೊರವಂಜಿ, ಯಾಕೋ ಇನ್ನೊಂದು ಮಾತು ಸೋಸಿ ಹೇಳ್ಬೇಕಾಯ್ತು ನೋಡು. ಇನ್ನೊಂದು ಮಾತು ಸೋಸಿ ಹೇಳ್ಬೇಕು, ಹಾಗಾದ್ರೆ ಇನ್ನೊಂದ್ಸಲ ಕೌಡಿ ಹೋಗಿಯಪ್ಪ. ಕೊರವಂಜಿ ನಾನದ್ರ ಬಗ್ಗೆ ನೋಡು, ಮನಸ್ಸಿನಾಗ ಇದ್ದ ಮಾತು ಕರೆಯಬಾ ಕರೆಯಲ್ಲ. ಏನೋ ನನ್ ಮಗನ, ಈ ಸಲ ಕೌಡಿ ಹೆಂಗ್ ಬಿದ್ದತ್ತಂದ್ರ ಎಂಟು ಕಾಳು ಬಿದ್ದಾವ, ನಿನಗೊಂದ್ ಹೆಣ್ಣು ಗಂಟು ಬೀಳ್ತತ್ತೋ ನನ್ನ ಮಗನ. ಕೊರವಂಜಿ ಅದು ಯಾರ ಕಡೆಯಿಂದ ಆಗ್ತೈತಿ, ಆ ಕೆಲಸ ಯಾರ ಕಡೆಯಿಂದ ಆಗ್ತತ್ತೆ ಅಂದಪ್ಪ. ಈ ಕೆಲಸ ಬಂದ ನಿನ್ನ ಕೈಯಿಂದ ಆಗಂಗಿಲ್ಲ, ಇನ್ನೊಬ್ರ ಕೈಯಿಂದ ಆಗಂಗಿಲ್ಲ. ಆ ಮ್ಯಾಗಡೆ ಓಣ್ಯಾಗ ಪರಮಣ್ಣು ಮುದುಕಿ ಆತಪ್ಪ, ಆ ಮುದುಕಿ ಕಡೆಯಿಂದ ಮಾತ್ರ ಈ ಕೆಲಸ ಅಗತ್ಯವಾಗಿ ಆಗ್ತದ ನನ್ನ ಮಗನ. ಏನೋ ಮೈತ್ರಿ ಬಾಳಣ, ಈ ಕೊರವಂಜಿ ಬಹಳ ಸಣ್ಣ ಕಾಣ್ತಾಳ. ಹೌದಲ್ಲ, ಏನ್ ಬೇಡ್ತಾಳ ಕೊಟ್ಟು ಕಳಿಸುವಂತ ನಾವು. ಏನೋ ಮೈತ್ರಿ ಸಂಗಣ್ಣ, ನಿಮ್ ಹೇಳಿಕೆ ಪ್ರಕಾರ ಆ ಕೊರವಂಜಿ ಏನ್ ಬೇಡ್ತಾಳ ನಾರು ಕೊಟ್ಟು ಕಳಿಸ್ತಾ ನೋಡ್ರಿ. ಅಲ್ರೋಯಪ್ಪ, ಹಾಗಾದ್ರೆ ನನ್ ಮುತ್ತ ರತ್ನ ಕೊಡ್ರಲ್ಲ ನನ್ಗ. ಏನ ಕೊರವಂಜಿ, ನೀ ಆದ್ರೆ ಏನ್ ಬೇಡ್ತಾ ನಾರು ಕೊಡ್ತೇನೆ ತಗೊಂತ. ಆಗ್ಲಪ್ಪ, ಹಾಗಾದ್ರೆ ಬುಟ್ಟಿ ವರ್ಷನ ಹೋಗಿ ಬರ್ತೇನೆ. ಹಂಗಾರ ಹಿಡ್ರಿಲ್ಲ, ಹೊರ್ಸ್ರಿಯಪ್ಪ ಸಾವಕಾಶ. ಹೋಗ್ರಿ. ಏನೋ ಮೈತ್ರಿ ಬಾಳಣ, ಆ ಕೆಲಸ ಬಂದ ಪರಮನ ಕಡೆಯಿಂದ ಆಗ್ತಿತ್ತ, ನೀ ಈಗಿನ ನಿಂಗೆ ಹೋಗಿ ಆ ಪರಮ ಮುದುಕಿನ ಕರ್ಕೊಂಡು ಬರ್ಬೇಕಾಯ್ತು ನೋಡು. ಏನೋ ಮೈತ್ರಿ ಸಂಗಣ್ಣ, ನಾವು ನೋಡ್ರಿ ಸಣ್ಣ ಹುಡುಗರ, ನಾ ಆದ್ರೆ ಯಾಕೆ ಬರೈತಿಲ್ಲ ನೋಡ್ರಿ. ಏನೋ ಮೈತ್ರ ಬೇಡ, ನೀ ಹೋಗೋದಾದ್ರೆ ಈ ಪ್ರಕಾರ ಹೋಗೋದಲ್ಲ. ಏನೋ ಮೈತ್ರ ಸಂಘಣ್ಣ, ಅಕ್ಕಿ ಮನೆಗೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರ ಬಾಣ, ನಿನ್ನ ಸ್ವಾದ್ರಲ್ಲಿ ಸಂಜಾಗ ಈ ಸದ್ಯ ಆಚಾರಿ ಬಹಳ ಜೋರ್ ಐತೆ. ಹಿಂಗ ಈ ಸದ್ಯ ಮಾರಿ ಸಿಗತೈತಿ ಬಂದ್ರ ಜೋರ್ ಕರ್ತ ಬರ್ದ್ರ ಮಾರಿ ಸಿಗಾಗಿಲ್ಲ. ಇಷ್ಟ ಹೇಳೋ ತಾನ ಬಂದ ಬರ್ತಾಳ, ನಾನು ಒಳಗೆ ಹೋಗಿ ಬರ್ತಾನೆ. ನೀವ್ಯಾ ಸೇರಂತಾರ್ರಿ? ಏನ ಪ್ರಮ, ನೀವಾದ್ರೂ ಮನೇಲಿ ಇದ್ದೀರೇನ್ರಿ? ಹೊರಗ್ ಕರೆಯವ್ರ ಯಾರೋ ನನ್ನ ಮಗನೇ. ಏನ ಏನ ಪ್ರಮ, ಹೊರಗ್ ಕರೆಯವ್ರ ಬಾಳನ ನೋಡ್ರಿ. ಯಾಕೋ ಅಪ್ಪ ಬಾಳನ್ನ ನನ್ನನ್ನು ಕರಿಕರಿಸಿದ ಕಾರಣ ಏನೋ ನನ್ನ ಮಗನೇ. ಏನ ಪ್ರಮ, ನಿನ್ನ ಸಾಧಾರಣ ಸಂಖ್ಯೆ ಆಗ ಬಹಳ ಜಾರ ಜೋರ್ ಐತಿ. ನೀನಾದ್ರೂ ಬರ್ಬೇಕಾಯ್ತು ನೋಡು. ಬಾಳ ಸಿಕ್ ನೀಟತಿ, ಹಾಗಾದ್ರೆ ನಡೆದ ಬಿಡ ಬಂದ ಬಿಡ್ತಾನ. ಹಂಗಾದ್ರೆ ಬಂದ್ ಬಿಡಲ. ಕೆಲಸ ಏನೋ ನನ್ನ ಮೊಮ್ಮಗನ. ಏನೇ ಪರಮ, ಮ್ಯಾಗಡೋಣ್ಯಾಗ ಉದ್ದ ಅಂದ್ರೆ ಉದ್ದಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಗಿಡ್ಡ ಅಂದ್ರೆ ಗಿಡ್ಡಲ್ಲ, ಕರ್ರಿಗೆ ಅಂದ್ರೆ ಕರ್ರಿಗಲ್ಲ, ಕೆಂಪು ಅಂದ್ರೆ ಕೆಂಪಗಲ್ಲ, ಕೆಂಪಲ್ಲ. ಸಾಂಬಾರ್ ಹೆಂಗೈತಿ? ಅಕ್ಕಿನಾದ್ರೆ ತಂದ ನನ್ನ ಕೈವೇಶ ಮಾಡಿಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮೊಮ್ಮಗನ, ಹಿಂಗ ಹೇಳಿದ್ರೆ ನನ್ನ ಗುರ್ತಾಗ್ಲಿಲ್ಲ. ಅಕ್ಕಿ ಯಾರ ಚಂದವಾಗಿ ಹೇಳು ಅಯ್ಯಪ್ಪ. ಏನೇ ಪರಮ, ಮ್ಯಾಗಡೋಣ್ಯಾಗ ಲಗಳಾರಿ ಗಂಗಳಾರ ಲಗಳಾರಿ ಗಂಗಾ ಅನ್ನೋಬೇಕು ಹುಡಿ ಐತಿ. ಅಕ್ಕಿನಾದ್ರೆ ತಂದ ನನ್ನ ಕೈವೇಶ ಮಾಡಿಕೊಡ್ಬೇಕಾಯ್ತು. ಅಲ್ಲೋ ನನ್ನ ಮಗನ, ಲಗಳಾರಿ ಗಂಗಾ ಅಂದ್ರೆ ದೊಡ್ಡ ಮಂತಾನ ಹೆಣ್ಮಗಳದಾಳು. ಅಕ್ಕಿ ಸವಾಸ ಬೇಡ, ಸುಮ್ನ ಮನೆಗೆ ಹೋಗೋ ಅಪ್ಪ. ಏನೇ ಪರಮ, ಕೆಲಸ ಬಂದು ಮಾಡಿಕೊಡ್ಲೇಬೇಕು ನೋಡು. ಆ ಕೆಲಸ ಮಾಡಿಕೊಡಬೇಕು ಅಪ್ಪ. ಆ ಕೆಲಸ ನಿನಗೆ ಮಾಡಿಕೊಡಬೇಕಂದ್ರೆ ನನಗಾದ್ರೆ ನೀ ಏನ್ ಕೊಡ್ತೀವೋ ನನ್ನ ಮೊಮ್ಮಗನ. ನನ್ನ ಜೀವ ಒಂದ್ ಬಿಟ್ಟು ಬೇಡದ ಕೊಡ್ತೇನ. ಜೀವ ಒಂದ್ ಬಿಟ್ಟು ಬೇಕಾದ್ ಕೊಡ್ತಿ? ಆಗ್ಲೇ ಅಪ್ಪ, ನಿನ್ನ ಜೀವ ನನಗೇನ್ ಬೇಕಾಗಿಲ್ಲ ಅಪ್ಪ. ನನಗ್ ಮುದುಕಗ ನನಗೆ ಏನಾರ ಹೊಟ್ಟಿ ವಸ್ತ ಕೊಟ್ರೆ ಸಾಕ. ಆಗ್ಲೇ ಅಪ್ಪ, ಈಗಲೇ ಹೋಗಿ ಕರ್ಕೊಂಡ ಬರ್ತೇನೆ. ಆಯ್ತು, ಹೋಗಿ ಬರಂತ. ಅವು ಗಂಗಾ ಅದಿಯನ್ನ ಮನಿ ಒಳಗ, ಅವು ಗಂಗಾ ಅದಿಯನ್ನ ಮನಿ ಒಳಗ, ಬಾಗಿ ಬಿಟ್ಟ ಬಾರವನ್ನಿ ಕರೆಗ, ಅವು ಗಂಗಾ ಅದಿಯನ್ನ ಮನಿಯಾಗ, ಅವು ಗಂಗಾ ಅದಿಯನ್ನ ಮನಿಯಾಗ, ಬಾಗಿ ಬಿಟ್ಟ ಬಾರವನ್ನಿ ಹೊರಗ. ಆ ಹೆಂಗ ದೊಡ್ಡ ಮನೆಯಾಗ ಹ್ಯಾಂಗಿರತಿ, ಹಿಂದ ದೊಡ್ಡ ಮನೆಯಾಗ ಹ್ಯಾಂಗಿರತಿ, ಯಾಕ ನನ್ನ ಮಗಳ ಭಾಳ ದಿನಕ್ಕೆ ಬಡವರ ಮಡಿಗೆ ಬಾಕಿ ಲಕ್ಷ್ಮೀ ಬಂದಂಗ ಆತಲ್ಲ. ಅಲ್ಲ ನನ್ನ ಮಗಳ, ದಿವಸ ದಿವಸ ಬಂದ್ರ ಯಾರು ಮಾತಾಡ್ಸಂಗಿಲ್ಲ. ಬಾಳ ದುಸ್ಸಕ್ಕ ಬಂದ್ರ ಬಾಯವ ಅತ್ತಳಿ ಕೈಯಾಗ ಒಂದ್ಸರಿ ನೀರ್ ಕೊಡ್ತಾರ. ಅದಕ್ಕ ಬಾಳ ದುಸ್ಸಕ್ಕ ಬಂದನ ನನ್ ಮಗಳ. ಇದಂತ ನೀರ್ ತಗೊಂಡು ಕೈಕಾಲ ಮುರ್ ತಕೊಂಡು ಒಳಗಡೆ ಬರುಂತ್ರ. ಆಗ್ಲಿ ನನ್ ಮಗಳ, ನಾನಾದ್ರೂ ಕೈಕಾಲ ಮುಖ ತೊಳೆದ ನೋಡವ. ಅಮ್ಮ ನನ್ ಕಡೆ ಬಂದ್ ಕೆಲಸ ಏನವ? ಯವ್ವ ನಿನ್ನ ಕಡೆ ಬಂದ ಕೆಲಸ ಏನಂದ್ರ ಹೋದ್ರಿ. ಆಗ್ಲ ನನ್ ಮಗಳ, ಮತ್ತಾದ್ರೂ ಹೇಳ್ತೀನಿ ಕೇಳ. ಹೇಳ್ರಿ. ಹೋಗಿ ದೇವರಿಗೆ ಗೋಡ ಅದಕ್ಕ ನಿನ್ ಮ್ಯಾಗ ಆಸೆ ಇಟ್ಟ ಅಲ್ಲಿಂದ ಇಲ್ಲಿಗೆ ಪ್ರಸಾದ ತಂದ ನಮ್ಗಳ. ಆಹಾ, ತಗೋಯವ್ವ ಪ್ರಸಾದ ಆದ್ರೆ ಹಚ್ಕೋ. ಅಮ್ಮ ನಿನ್ ಪಳಾರ್ ತಿನ್ಬೇಕಲ್ಲ. ಹೌದವ್ವ, ಪಳಾರ್ ಆದ್ರೂ ತಿನ್ಬೇಕು ನೋಡ. ಆಗ್ಲಮ್ಮ, ಪಳಾರ್ ಆದ್ರೆ ತಿನ್ ನೋಡಮ್ಮ. ತಿಂದಲ್ಲ ಪಟ್ಟಣ ಸೌತೆ ಸಿಕ್ಕಿ ನೋಡ. ಅಮ್ಮ ತೂತು ಅಂತ ಉಳಿನ್ರಿ. ಯವ್ವ ಉಗುಳಿದ್ರ ಉಗುಳು ಅಲ್ಲಕ್ಕ, ರಸ ಆದ್ರೆ ಹೊಟ್ಟೆಗೆ ಇಳಿದತ್ ನೋಡ. ಈ ಪಳಾರ ಬಂದ ಯಾರು? ಈ ಪಳಾರ ಬಂದ ನನ್ನ ಸೋದರಳೆ ಸಂಗ್ಯಾನು ನೋಡ. ಯವ್ವ ಅಮ್ಮ ನಿನ್ ಇದ ಕೆಲ್ಸಕ್ಕೆ ಬಂದಿ? ಯವ್ವ ಬಾಳ ಒಳ್ಳೆ ಕೆಲ್ಸ. ಕೇಳ್ರಿ. ಆಗ್ಲಿ ನನ್ ಮಗಳ ಹೇಳಲ್ಲ. ಯಾರ ಬದಕಯ್ಯಮ್ಮ ಯಾರನ ಕೇಳಿ ಸಂಜೆ ಹಾಳೋಗಿದ್ದು ಬಳ ಮಾಡಿ ಕರೆದು ನಾನ್ ನೋಡಿಲ್ಲ. ಕರ್ದಿಲ್ಲ ಒಟ್ಟೆ ನೋಡಿದನ್ಲ. ಅಮ್ಮ ಇಲ್ವಾ? ಅಲ್ಲ, ಈ ಮಾತ್ ಕೇಳಿ ಚಲೋ ಆತೇವ್ನಿ. ಆಹಾ, ಕೇಳಿಲ್ಲ ಅಂದ್ರ ನಿನ್ ಮತ್ ಕೆಲಸ ಕೇಳ್ತತಿ. ಏನ್ ಮಾಡ್ತಿ? ಮತ್ತಾದ್ರ ಹೇಳ್ತೀನಿ ಕೇಳ. ಹೇಳವ. ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ. ನನಗಂತಿ ಕುಂಟಲ ಗೀತಿ ನೀ ಯಾವೇ ಪಾತರ ಗೀತಿ. ಮುದುಕಿಗೆ ಬಾಯಿಗೆ ಬಂದಂಗ ಮಾತಾಡ್ತಿ. ನಿಂದೆಲ್ಲ ನನಗ ಚಾಡೆ ಎಲ್ಲ ಗೊತ್ತತಿ. ನೀ ಮಾತ್ ಕೇಳಿದಿ ಚಲೋ ಆತ, ಇಲ್ದ್ರೆ ಇರ್ಪಕ್ಷಿ ಬಸವಂತ ಕರಿತಾನ ನನ್ನ ಮಗಳ. ಅಮ್ಮ ನಿನ್ನ ಮಾತ್ ಕೇಳಬೇಕಲ್ಲ. ಹೇಳಬೇಕಲೇವ ಅಮ್ಮ, ಮತ್ತೆ ಹೇಳ್ತೀನಿ ಕೇಳ್ರಿ. ಆಗ್ಲೇವ ಹೇಳಲ್ಲ. ಅಮ್ಮ ನಿನ್ನ ಮಾತ ಕೇಳಿದಾರ ಗೊತ್ತಲ್ಲ ಹರಿತೈತಿ. ಹೋಗ್ಬೇಡ ಅಲ್ಲ, ಬಸವನ ಜಾತ್ರಾಗ ಹೋದಾಗ ವಚನ ಏನಂತ ಕೊಟ್ಟಿದ್ ನನ್ನ ಮಗಳ. ಏನಂತ ಕೊಟ್ಟಿನ್ರಿ? ಅಲ್ಲ, ನನ್ನಂಗ ನಿನಗೂ ಪರಿಸ್ಥಿತಿ ಬರುದಾ, ನಿನ್ನಂಗೂ ನನಗೂ ಬಂದತೇವಾ? ನನ್ನ ಮಾತು ಹೇಳ್ಬೇಡ ಅಂತೇಳಿ ವಚನ ಕೊಟ್ಟಿದ್ದಿಲ್ಲೇವ? ಈಗ ನಿನ್ನ ಮಾತು ಯಾರ ಮುಂದನ ಹೇಳಿಲ್ಲ. ಈಗ ಅವಾಗ ನಿನಗೆ ಹೆಂಗ್ ಪರಿಸಂಗ್ ಬಂದತ್ಲ, ಈಗ ನನಗೂ ಹಂಗ ಬಂದತೆ. ಕೇಳಬೇಕ ನನ್ನ ಮಗಳ. ಅಮ್ಮ ಮಾತು ಕೇಳಬೇಕ. ಹೌದೇವ, ಕೇಳಬೇಕು, ಕೊಡ್ಬೇಕಲ್ಲ ವಚನ, ಕೊಡಬೇಕ. ಹೌದನ್ ಕೇಳ್ರಿ. ಆಗ್ಲೇವ ಹೇಳ. ಕೊಟ್ಟ ವಚನ ತಪ್ಪವಲ್ಲ ಕರ್ಕೊಂಡು ಬಂದ್ ನೋಡ್ಯವಾಗಲು ಮೇಲೆ ಇದಂತೆ ನೀರ್ ತಗೊಂಡು ಒಳಗಡೆ ಬರುತ್ತಾರೆ. ಗಂಗಾ ನಾನು ಅದ್ರ ಕೈ ಕಾಲು ಮುಖ ತಕೊಂಡು ಬಂದಿದ್ದೆ ನೋಡಪ್ಪಣ್ಣ. ನೀವು ಆದ್ರೂ ಮುಕ್ಕು ಮಿಗಿ ತೋಡ್ರಿ, ಕೈಕಲ್ ಮಾಡಿ ತಕೊಂಡ್ ಬಂದ್ಬಿಡ್ರಿ. ಬಂದಿದ್ದೆ ನೋಡು. ಆಗ್ಲಿ ಸಂಘ, ಊಟ ಅಂತೂ ಆತ್ರಿ. ಗಂಗಾ ಊಟ ಆಯ್ತು ನೋಡು. ತಲಪನ ಆತ್ರಿ, ಮುಗಿತ್ರಿ. ಬಾಳಪ್ಪಣ್ಣ ನಿಮ್ದ ನಮ್ದು ಆತ್ರಲ್ಲ. ಹೌದಿಲ್ಲ ಸಂಘ, ನಾವಾದ್ರ ಮಂಚಕ್ ಹೋಗೋಣ, ನಿಮ್ಗೆ ಯಾವ್ದು ಹೇಳ್ಬೇರಿ. ಏನೋ ಮೈತ್ರಿ ಮಾಡೋಣ. ಗಂಗಾ ನಿಂಬರ್ ಮೂರು ಏಕಾಂತ ಮಾತು ಮಾತಾಡ ಅದಾವು, ಮಾತಾಡಿ ಬರ್ತನಕ ಸ್ವಲ್ಪ ಹೊರಗೆ ನಿಲ್ಬೇಕಾಯ್ತು. ಏನೋ ಮೈತ್ರ ಸಂಘಣ್ಣ, ಈ ದಿನದಾಗ ನಾನು ಇಲ್ಲೇ ಕೊತ್ತ ಕುಣಿಸ. ಅದೇ ಒಂದು ಮಾತು ಕರಿತಾನು, ಒಂದ್ ತಾಸು ನೋಡ್ತಾನ, ಎರಡು ಮಾತು ಕರಿತಾನು. ನೀ ದೇರ್ ಕರ್ದು ಬರ್ತಾನೆ ಕೊತ್ತ ಮನೆ ಸಾಕ್ಷಿ ತಾನ ಹೊಟ್ಟೆಗೆ ಹೋಗ್ತಾನೆ ನೋಡು. ಏನೋ ಮೈತ್ರಿ ಮಾಡ, ಒಂದೇ ಒಂದ್ ಮಾತು ಕರ್ಕೊಡ್ದು ಬರ್ತೇನೆ, ನಾನು ಸ್ವಲ್ಪ ನಿಲ್ಬೇಕಾಯ್ತು. ಆಗ್ಲಿ ಸಂಘ, ಬಂತ ಕರ್ ಹೋಗ್ ನೋಡ್ರಿ. ಗಂಗಾ ಹೋಗುವಂತ ಹೇಳು. ಸಂಘ ಮಂಚಕ ಹೋಗೋ ನಾಟಿ ಇದುವರೆಗೆ ಸಣ್ಣಾಟ, ಸಂಜ್ಞಾ